ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ನಿಲಯದ ಈ ಸಜ್ಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಬಡಕಡಮಂಡ ವಿನ್ನಾರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20. ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕೇಳಿ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಕೃಷಿಯಲ್ಲಿ ಗಂಜಾಳದ ಪ್ರಾಮುಖ್ಯತೆ ಮತ್ತು ಬಳಕೆ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಆರ್ ಆನಂದ್ ಅವರೊಂದಿಗೆ ಸಂದರ್ಶನ. ಆನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ಮೊದಲಿಗೆ ಜಾಹೀರಾತು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನ ಸಂಪರ್ಕಿಸಿ. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಗಂಜಾಳದ ಶೇಖರಣೆ ಮತ್ತು ಬಳಕೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರಜ್ಞರಾಗಿರುವಂಥ ಡಾಕ್ಟರ್ ಎಂಆರ್ ಆನಂದ್ ಅವರು. ನಮಸ್ಕಾರ ಡಾಕ್ಟರ್ ಆನಂದ್ ಅವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಈ ಗಂಜಾಳದ ಮಹತ್ವ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತವಾಗ್ಲೂ. ಎಲ್ಲ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ಮತ್ತು ಹೈನುಗಾರಿಕೆ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳ್ಬೋದು. ಭಾರತ ದೇಶದಲ್ಲಿ ಅದರಲ್ಲೂ ಸಹ ಗ್ರಾಮೀಣ ಭಾಗದಲ್ಲಿ ಹೈನುಗಾರಿಕೆ ಇಲ್ಲದೆ ಯಾರೂ ಕೃಷಿನೇ ಮಾಡಲ್ಲ. ಮೂಲಭೂತವಾಗಿ ಹೈನುಗಾರಿಕೆಯನ್ನು ಇಟ್ಟುಕೊಂಡು ಜೊತೆ ಜೊತೆಯಲ್ಲಿ ಕೃಷಿ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಹೈನುಗಾರಿಕೆ ಎಲ್ಲಿರುತ್ತೋ ಅಲ್ಲಿ ಎಲ್ಲ ರೀತಿಯಲ್ಲೂ ಸರ್ವ ಸಮೃದ್ಧಿ ಅಂತ ಹೇಳ್ಬೋದು. ಸೊ ಹೈನುಗಾರಿಕೆ ಕುಟುಂಬಕ್ಕೆ ಆದಾಯವನ್ನು ಕೊಡುತ್ತೆ, ಕುಟುಂಬಕ್ಕೆ ಪೌಷ್ಟಿಕತೆಯನ್ನು ಕೊಡುತ್ತೆ, ಭೂಮಿಗೆ ಪೌಷ್ಟಿಕತೆಯನ್ನು ಕೊಡುತ್ತೆ. ಸೊ ಅದಕ್ಕೆ ನಾವು ತಾಯಿಗೆ ಹೋಲಿಸ್ತೀವಿ. ಸೊ ಭೂಮಿ ತಾಯಿಗೂ ಸಹ ಪೌಷ್ಟಿಕತೆಯನ್ನು ಕೊಡೋದು ಗೋತಾಯಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ವಿಶೇಷವಾಗಿ ಹೈನುಗಾರಿಕೆ ಭಾರತದಂತಹ ದೇಶದಲ್ಲಿ ಬಹಳ ಪ್ರಶಸ್ತಿ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ಉತ್ಪನ್ನಗಳು ಬರುತ್ತೆ. ಸೊ ಅದನ್ನ ನಾವು ಬರೀ ಹಾಲಷ್ಟೇ ನಾವು ಮುಖ್ಯ ಉತ್ಪನ್ನ ಅಂತ ಕನ್ಸಿಡರ್ ಮಾಡೋದು ಬೇಡ. ಇವತ್ತು ನಮ್ಮ ಕೆಲವೊಂದು ಮಠಗಳಿದಾವೆ, ಅಲ್ಲಿ ಉಪ ಉತ್ಪನ್ನಗಳು ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಒಂದು ಗಂಜಲ ಇರ್ಬೋದು, ಸಗಣಿ ಇರ್ಬೋದು, ಇವುಗಳಿಂದ ಸಾಕಷ್ಟು ಉತ್ಪನ್ನಗಳನ್ನ ಇವತ್ತು ತಯಾರು ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಇವತ್ತು ಬರೀ ಸಗಣಿಯನ್ನ ಅಷ್ಟೇ ತಿಪ್ಪೆಗೆ ಹಾಕಿ ಗಂಜಲವನ್ನ ಅದನ್ನ ನೀರಿನಲ್ಲಿ ಆಡ್ಕೊಳ್ಳೋ ಒಂದು ಸಂಪ್ರದಾಯದಲ್ಲಿ ಇದೆ. ಯಾರು ಸಹ ಶೇಖರಣೆ ಮಾಡ್ತಾ ಇಲ್ಲ, ಚರಂಡಿಗೆ ಬಿಟ್ಬಿಡ್ತಾರೆ. ಚರಂಡಿಗೆ ಬಿಡೋದು ಇಲ್ಲ, ಓಪನ್ ಆಗಿ ಬಿಟ್ಬಿಡ್ತಾರೆ. ಮತ್ತೆ ಕೆಲವೊಂದು ಟೈಮ್ ಏನಾಗುತ್ತೆ, ಆ ಒಂದು ಮೇವ್ ಹಾಕಿರ್ತೀವಲ್ಲ ಕೊಟ್ಟಿಗೆಯಲ್ಲಿ, ಅಲ್ಲೇ ಅದು ಗಂಜಲ ಆಗಿ ಆ ಮೇವಲ್ಲಿ ಇದ್ದು ಆ ದನಕ್ಕೆ ಅದನ್ನ ಮೆತ್ಕೊಂಡು ಅದೆಲ್ಲ ಒಂದು ರೀತಿಯಲ್ಲಿ ಗೊಬ್ಬರನೂ ಆಗುತ್ತೆ. ಆದ್ರೆ ನಾವು ಇಲ್ಲಿ ಹೇಳೋಕೆ ಯಾಕೆ ಗಂಜಲದ ಬಗ್ಗೆ ವಿಶೇಷವಾದ ಮಹತ್ವವನ್ನ ಇವತ್ತು ಕೊಟ್ಟಿದೀವಿ ಅಂದ್ರೆ, ನೋಡಿ, ಒಂದು ಹಸುವನ್ನ ಸಾಕಿದ್ರೆ ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರೂ ಸಹ ಪ್ರತಿ ದಿವಸ 15-20 ಲೀಟರ್ ಗಂಜಲ ಕೊಡುತ್ತಾ ಹಸು. ಮತ್ತೆ ಒಂದು 10-12 ಕೆಜಿ ಅಷ್ಟು ಸಗಣಿಯನ್ನು ಕೊಡುತ್ತಾ, ಕನಿಷ್ಠ ಪಕ್ಷ ಒಂದು 10 ಕೆಜಿ ಆದ್ರೂ ಕೊಡುತ್ತೆ ಅಂತ ನಮ್ಮ ಅಂದಾಜು. ಯಾಕಂದ್ರೆ ನಾವು ಒಂದು ಅಂದಾಜಿಸಿದ ಪ್ರಕಾರ ಒಂದು ವರ್ಷದಲ್ಲಿ ಒಂದು ಹಸು 3-3.5 ಸಾವಿರ ಕೆಜಿಯಷ್ಟು ಸಗಣಿ, 6-7 ಸಾವಿರ ಲೀಟರ್ನಷ್ಟು ಗಂಜಲ ಕೊಡುತ್ತೆ ಒಂದು ಹಸು. ಸೊ ಇಷ್ಟನ್ನ ನಾವು ಅಗಾಧವಾಗಿ ನಾವು ಕೊಟ್ಟರೂ ಸಹ ಗಂಜಲವನ್ನು ಯಾರು ಬಳಸ್ತಾ ಇಲ್ಲ. ಆದ್ರಿಂದ ನಾವು ಗಂಜಲಕ್ಕೂ ಸಹ ಸಾವಯವ ಕೃಷಿಯಲ್ಲಿ ಪ್ರಾಮುಖ್ಯತೆ ಕೊಡಬೇಕು, ಅದನ್ನು ಶೇಖರಣೆ ಮಾಡಬೇಕು, ಅದನ್ನು ಒಂದು ಸಮಗ್ರವಾಗಿ ಸೂಕ್ತ ರೀತಿಯಲ್ಲಿ ಬಳಸಬೇಕು ಅಂತ ನಾವು ಇವತ್ತು ಎಲ್ಲ ಕಡೆ ಹೇಳ್ತಾ ಇದ್ದೀವಿ. ಸೊ ಅದು ಆಗ್ತಾ ಇಲ್ಲ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ಳೋದೇನಂದ್ರೆ, ನೀವು ಯಾವ ರೀತಿ ಸಗಣಿಯನ್ನ ಶೇಖರಣೆ ಮಾಡ್ತಿರೋ ಗಂಜಲವನ್ನು ಶೇಖರಣೆ ಮಾಡೋದಕ್ಕೆ ಒಂದು ತೊಟ್ಟಿಯನ್ನ ಮಾಡಿ, ಇಲ್ಲಾಂದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಶೇಖರಣೆ ಆಗೋ ರೀತಿಯಲ್ಲಿ ನೀವು ಮಾಡಿಕೊಂಡು ಅದನ್ನ ಕೃಷಿಯಲ್ಲೇ ಬಳಸಿದ್ರೆ ಖಂಡಿತವಾಗ್ಲೂ ಸಹ ಸಾವಯವ ಕೃಷಿಗೆ ಒಂದು ರೀತಿಯಲ್ಲಿ ಪುಷ್ಟಿ ಬರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಂದ್ರೆ ತಾವು ಹೇಳಿದಾಗೆ ಒಂದು ವರ್ಷದಲ್ಲಿ 6,000 ಲೀಟರ್ ಇಂದ 7,000 ಲೀಟರ್ ಉತ್ಪಾದನೆ ಆಗುತ್ತೆ ಗಂಜಲ ಅಂದ್ರೆ, ಇದರ ಅಗಾಧತೆ ನಮಗೆ. ಹೌದು ಹೌದು, ನಮ್ಮ ದೇಶದಲ್ಲಿ ಎಷ್ಟು ಅಲ್ಲಿಗೆ ಪೋಲಾಗ್ತಾ ಇದೆ ಅಂತ. ಹೌದು ಹೌದು ಹೌದು. ಈ ಒಂದು ಗಂಜಲವನ್ನ ನಾವು ಪೋಲಾಗದನ್ನ ತಪ್ಪಿಸೋದಕ್ಕೆ ಯಾವ ರೀತಿ ಶೇಖರಣೆ ಮಾಡಬಹುದು ಅಂತೀರಿ ತಾವು? ಈಗ ಎಲ್ಲ ರೈತ ಬಾಂಧವರು ಸಹ ಕೊಟ್ಟಿಗೆಯನ್ನು ಮಾಡಿರ್ತಾರೆ. ಇವತ್ತು ವೈಜ್ಞಾನಿಕ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಹೆಚ್ಚು ಪ್ರಶಸ್ತವನ್ನ ಕೊಟ್ಟಿದೆ ಕೊಡ್ತಾ ಇದೆ. ಯಾಕೆಂದ್ರೆ ಈಗ ಹಸುವನ್ನ ಒಂದು ಆರೋಗ್ಯ ರೀತಿಯಲ್ಲಿ ಅಥವಾ ಅದಕ್ಕೆ ಒಂದು ಯಾವ ಒಂದು ಗಾಳಿ ಬೆಳಕು ಬೇಕಾಗುತ್ತೋ ಆ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡು, ಮತ್ತೆ ಇವತ್ತು ಅದು ಮಲಗೋದಕ್ಕೂ ಸಹ ಮ್ಯಾಟ್ಗಳನ್ನ ಉಪಯೋಗಿಸ್ತಾ ಇದೀವಿ, ರಬ್ಬರ್ ಮ್ಯಾಟ್ಗಳನ್ನು. ಯಾಕಂದ್ರೆ ಅದಕ್ಕೂ ಸಹ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ವಾತಾವರಣವನ್ನ ಕಲ್ಪಿಸಿದ್ರೆ ಖಂಡಿತವಾಗ್ಲೂ ಸಹ ನಮ್ಮ ಒಂದು ಹಾಲಿನ ಇಳುವರಿ ಅಥವಾ ಇವೆಲ್ಲವೂ ಸಹ ಜಾಸ್ತಿ ಆಗುತ್ತೆ. ಗೊರಸುಗಳಿಗೂ ಕೂಡ ಘಾಸಿ ಆಗಬಾರದು, ಘಾಸಿ ಆಗಬಾರದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮಾಡ್ತಾ ಇದೀವಿ. ಈಗ ನಾವು ಗಂಜಲವನ್ನ ಶೇಖರಣೆ ಮಾಡ್ಬೇಕಂದ್ರೆ ಆದಷ್ಟು ನಾವು ಚಪ್ಪಡಿ ಕಲ್ಲು ಅಥವಾ ಒಂದು ರೀತಿಯಲ್ಲಿ ಕಾಂಕ್ರೀಟ್ ರೀತಿಯಲ್ಲಿ ಶೆಡ್ ಅನ್ನ ಏನ್ ಮಾಡ್ತೀವಿ ಅದನ್ನ ಒರಟಾಗಿ ಮಾಡಿಬಿಟ್ಟು ಅದರ ಮೇಲೆ ಮ್ಯಾಟ್ ಅನ್ನ ಹಾಕಿ ಅಲ್ಲಿ ನಮಗೆ ಹೆಚ್ಚಿನ ಗಂಜಲ ಶೇಖರಣೆ ಆಗುತ್ತೆ. ಈಗ ಮಣ್ಣಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಕೊಟ್ಟಿಗೆಯನ್ನು ಮಾಡಿದ್ರೆ ಅದು ಭೂಮಿಗೆ ಅದು ಹೋಗ್ಬಿಡುತ್ತೆ, ಇಂಗ್ಕೊಂಡೋಗುತ್ತೆ. ಆದ್ರಿಂದ ಗಂಜಲದ ತೊಟ್ಟಿಗಳನ್ನ ಚಪ್ಪಡಿ ಕಲ್ಲುಗಳು ಅಥವಾ ಇಟ್ಟಿಗೆಗಳು ಅಥವಾ ಸಿಮೆಂಟ್ ಕಾಂಕ್ರೀಟ್ ನಿಂದ ಒಂದ್ ಕಡೆ ನಿರ್ಮಿಸಿಕೊಂಡ್ರೆ ಅಲ್ಲಿ ಕೊಟ್ಟಿಗೆಯಿಂದ ಬಂದಿರೋ ಗಂಜಲ ಏನಿದೆ ನೇರವಾಗಿ ಆ ತೊಟ್ಟಿಗಳಲ್ಲಿ ಶೇಖರಣೆ ಆಗುತ್ತೆ. ಅದಕ್ಕೆ ಮೂಲಭೂತವಾಗಿ ಕೊಟ್ಟಿಗೆಯನ್ನು ಮಾಡ್ಕೊಳ್ಳೋದೇ ಬಹಳ ಮುಖ್ಯ ಇಲ್ಲಿ. ಕೊಟ್ಟಿಗೆನೆ ನೀವು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಆ ಗಂಜಲ ಪೋಲಾಗುತ್ತೆ. ಸೊ ಅದು ಒಂದ್ ಕಡೆ ಅರ್ಕೊಂಡು ಹೋಗೋ ರೀತಿಯಲ್ಲಿ ಇರಬೇಕು. ಸೊ ಅರ್ಕೊಂಡು ಹೋಗೋ ತೊಟ್ಟಿಗಳು ನಮಗೆ ಒಂದು ಚಪ್ಪಡಿ ಕಲ್ಲುಗಳು ಅಥವಾ ಕಾಂಕ್ರೀಟು ಅಥವಾ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡ್ಕೋಬಹುದು. ಸಾಧ್ಯವಾದಷ್ಟು ನಾವು ಗಂಜಲವನ್ನು ಶೇಖರಣೆ ಮಾಡೋದಕ್ಕೆ ಭೂಮಿಯ ಒಳಗಡೆ ತೊಟ್ಟಿಗಳನ್ನು ಮಾಡಬೇಕು, ಮೇಲೆ ಅಲ್ಲ. ಸೊ ಒಳಗಡೆ ಮಾಡಿದ್ರೆ ನಮಗೆ ಅದನ್ನ ಎತ್ಕೊಳ್ಳೋದಕ್ಕೆ ಅಥವಾ ಬಳಸ್ಕೊಳ್ಳೋದಕ್ಕೆ ಬಹಳ ಈಸಿ ಆಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಭೂಮಿಯ ಒಳಗಡೆ ಅಥವಾ ಭೂಮಿಯ ಮಟ್ಟಕ್ಕೆ ನಾವು ತೊಟ್ಟಿಗಳನ್ನು ಕಟ್ಟಿ ಅವುಗಳಲ್ಲಿ ಗಂಜಲವನ್ನು ಶೇಖರಣೆ ಮಾಡಿದ್ರೆ ಬಹಳ ಉತ್ತಮ. ಇನ್ನು ಕೆಲವು ರೈತರು ಏನ್ ಮಾಡ್ತಾರಂದ್ರೆ, ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀನಿ ಮಲೆನಾಡು ಅಥವಾ ಬೇರೆ ನೀರಾವರಿ ಇರುತ್ತೆ ಅಂತ ಕಡೆ ಬಯೋಡೈಜೆಸ್ಟರ್ ಅಂತ ಕಟ್ಕೊಂಡಿರ್ತಾರೆ, ಜೀವಸಾರ ಘಟಕ, ಜೈವಿಕ ಜೀವಸಾರ ಘಟಕ. ಸೊ ನೇರವಾಗಿ ಆ ಘಟಕಕ್ಕೆ ಗಂಜಲ ಹೋಗೋ ಹಾಗೆ ಮಾಡಿರುತ್ತೆ. ಸೊ ಅದು ಸಹ ಒಳ್ಳೆ ವಿಧಾನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ತೊಟ್ಟಿಗಳು ಕಟ್ಕೊಂಡು ಅಲ್ಲಿಂದ ಎತ್ಕೊಂಡೋಗಿ ಹಾಕೋದಕ್ಕಿಂತ ನೇರವಾಗಿ ಜೈವಿಕ ಜೀವಸಾರ ಘಟಕಕ್ಕೆ ಚಾಲನೆಯನ್ನು ಕೊಟ್ಟುಬಿಟ್ಟು ಅಲ್ಲಿ ಕೊಟ್ಟಿಗೆಯಲ್ಲಿ ಉಳಿದ ಪದಾರ್ಥಗಳಿರ್ಬೋದು ಅಥವಾ ಕಸ ಕಡ್ಡಿಗಳಿರ್ಬೋದು, ಕಳೆಗಳಿರ್ಬೋದು, ಹಸಿರೆಲೆ ಗೊಬ್ಬರಗಳು, ತ್ಯಾಜ್ಯಗಳು, ನಮ್ಮ ಒಂದು ಕ್ಷೇತ್ರ ಮಟ್ಟದಲ್ಲಿ ಅಥವಾ ರೈತರ ಒಂದು ಕ್ಷೇತ್ರದಲ್ಲಿ ಏನ್ ಸಿಗುತ್ತೆ ಜಮೀನಲ್ಲಿ ಎಲ್ಲವನ್ನು ಆ ಜೀವಸಾರ ಘಟಕಕ್ಕೆ ಹಾಕಿ ಈ ಒಂದು ಗಂಜಲವನ್ನ ಅದಕ್ಕೆ ಹೋಗುವ ಮುಖಾಂತರ ಮಾಡೋದ್ರಿಂದ ಖಂಡಿತವಾಗ್ಲೂ ಸಹ ಅಲ್ಲಿ ಅದು ಕಳೆತು ಒಳ್ಳೆ ಗೊಬ್ಬರ ಆಗುತ್ತೆ. ಸೊ ಯಾವುದೇ ಪದಾರ್ಥವನ್ನ ಮಾಡ್ಬೇಕಂದ್ರು, ಒಂದು ಕಾಂಪೋಸ್ಟ್ ಮಾಡ್ಬೇಕಂದ್ರು ನಮ್ಗೆ ಗಂಜಲ ಬೇಕು, ಎರೆಗೊಬ್ಬರ ಮಾಡ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಗಂಜಲ ಬೇಕು, ಮತ್ತೆ ಸಾಕಷ್ಟು ದ್ರವ ರೂಪದ ಗೊಬ್ಬರಗಳು ಮಾಡ್ಬೇಕಂದ್ರು ಸಹ ಗಂಜಲ ಬೇಕು. ಸೊ ಗಂಜಲ ಇಲ್ಲದೆ ಯಾವುದು ಸಹ ಉಪಯೋಗ ಆಗೋದಿಲ್ಲ. ಆದ್ರೆ ಗಂಜಲವನ್ನ ನಾವು ಒಂದು ಸರಿಯಾಗಿ ಉಪಯೋಗಿಸ್ತಾ ಇಲ್ಲ ಅಂತ ನಾವು ಹೇಳ್ಬೋದು. ಆದ್ರೆ ಬೇರೆ ಅದಕ್ಕೆ ಉಪಯೋಗಿಸ್ತಾ ಇದೀವಿ. ಈಗ ನಾವು ಒಂದು ಮನೆಯನ್ನ ವಾಸ್ತು ದೋಷ ನಿವಾರಣೆ ಇರ್ಬೋದು ಅಥವಾ ಗೃಹ ಪ್ರವೇಶ ಇರ್ಬೋದು, ಮದುವೆ ಮುಂಜೆ ಸಮಾರಂಭ, ಪಂಚಗವ್ಯ ತಯಾರಿಕೆಯಲ್ಲಿ ಇರ್ಬೋದು, ಎಲ್ಲದಕ್ಕೂ ಬಳಸ್ತಾ ಇದೀವಿ. ಆದ್ರೆ ಅದನ್ನ ಕೃಷಿಯಲ್ಲಿ ನೇರವಾಗಿ ಬಳಸೋದಕ್ಕೆ ನಾವಿನ್ನು ಹೋಗ್ತಾ ಇಲ್ಲ. ಸೊ ಇದು ಆಗ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದಿಂದ ನಾವು ಹೆಚ್ಚನ್ನ ಒತ್ತು ಕೊಡ್ತಾ ಇದೀವಿ. ಮತ್ತೆ ಇಷ್ಟು ಗಂಜಲವನ್ನ ನೀವು ಶೇಖರಣೆ ಮಾಡಿ ಭೂಮಿಗೆ ಹಾಕಿದಾಗ ಹೆಚ್ಚು ಕಡಿಮೆ ಒಂದು 50-100 kg ಸಾರಜನಕವನ್ನ ಹಾಕದಂಗ ಆಗುತ್ತೆ ಭೂಮಿಗೆ. ಸೊ ನಾವು ಸಾರಜನಕ ಗೊಬ್ಬರವನ್ನ ಕಡಿಮೆ ಮಾಡಬಹುದು, ಯೂರಿಯಾ ಗೊಬ್ಬರವನ್ನ ಕಡಿಮೆ ಮಾಡಬಹುದು, ಮತ್ತೆ ಭೂಮಿಗೆ ಅದರದೇ ಆದ ಒಂದು ಶಕ್ತಿ ಬರುತ್ತೆ. ಹೌದು, ಈಗ ಯೂರಿಯಾ ಹಾಕೋದ್ರಿಂದ ಅಥವಾ ನಾವು ಗಂಜಲವನ್ನ ಹಾಕೋದ್ರಿಂದ ಬೇರೆ ರೀತಿಯಲ್ಲಿ ಭೂಮಿಗೆ ಉಪಯೋಗ ಆಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಗಂಜಲವನ್ನ ಶೇಖರಣೆ ಮಾಡಬಹುದು ಮತ್ತು ಬಳಸ್ಕೋಬಹುದು. ಹೌದು, ಖಂಡಿತವಾಗ್ಲೂ ಸಹ. ಇನ್ನು ಕೆಲವು ರೈತರು ಏನ್ ಮಾಡ್ತಾರೆ, ಕೆಲವು ರೈತರೆಲ್ಲ ನಾನು ಕೇಳಿದೆ, ಕೆಲವರೆಲ್ಲ ನಮ್ಮ ಸ್ನೇಹಿತರು ಅಥವಾ ಸಿಟಿ ಜನಗಳು ಹೇಳ್ತಾ ಇದ್ರೆ ಹಾಲ್ಗಿಂತ ಗಂಜಲನೇ ರೇಟ್ ಜಾಸ್ತಿ ಇದೆ ಇವತ್ತು ಅಂತ. ಹಂಗಾಗಿದೆ, ಯಾಕಂದ್ರೆ ನಾವು ಪೂಜೆ ಗೀಜೆ ಏನಕ್ಕಾದ್ರೂ ಮಾಡ್ಬೇಕಂದ್ರೆ ನಾವು ಆನ್ಲೈನ್ ಅಲ್ಲಿ ಗಂಜಲ ತರಿಸ್ಕೊಂಡ್ರೆ ಹೆಚ್ಚು ಕಡಿಮೆ 120 ರೂಪಾಯಿ ಕೊಡ್ಬೇಕಂತ ಈಗ ಒಂದ್ ಲೀಟರ್ ಗಂಜಲಕ್ಕೆ. ಹಂಗಾಗಿ ಗಂಜಲಕ್ಕೂ ಸಹ ಇವತ್ತು ಹಾಲ್ಗಿಂತ ಹೆಚ್ಚಿನ ಮಹತ್ವ ಬಂದಿರೋದಂದ್ರೆ ನಮಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ನಾವೆಲ್ಲ ಹಳ್ಳಿಗಾಡಿಂದ ಜನಗಳು ಬಂದಿರೋದು, ನಮಗೆ ಈ ಗಂಜಲವನ್ನು ಮಾರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟೇ ಗೊತ್ತಿಲ್ಲ. ಆದ್ರೆ ಈಗ ನೀವು ಆನ್ಲೈನ್ ಅಲ್ಲಿ ಹೋದ್ರೆ ಗಂಜಲಕ್ಕೆ 100-120 ರೂಪಾಯಿ ರೇಟ್ ಇದೆ. ಗಂಜಲವನ್ನ ನೀವು ಭೂಮಿಗೆ ಆದಷ್ಟು ವೇಸ್ಟ್ ಮಾಡಬೇಡಿ, ಅದನ್ನ ಸರಿಯಾದ ಕ್ರಮ ವಹಿಸಿ ಶೇಖರಣೆ ಮಾಡಿ ಅದನ್ನ ಉಪಯೋಗಿಸಿ ಭೂಮಿಯಲ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಈಗ ನಮ್ಮಲ್ಲಿ ದೇಸಿ ಹಸುಗಳು ಕೂಡ ಇದಾವೆ, ಮತ್ತೆ ಸಂಕರಣ ಹಸುಗಳು ಕೂಡ ಹೈಬ್ರಿಡ್ಸ್, ಅಂದ್ರೆ ವಿದೇಶದಿಂದ ಶುದ್ಧ ತಳಿಗಳನ್ನು ತಂದು ಹೌದು ನಮ್ಮ ಸ್ಥಳೀಯ ತಳಿಗಳಿಗೆ ಜೊತೆಗೆ ಅವುಗಳನ್ನು ಸಂಕರಣ ಮಾಡಿ ಇವತ್ತು ಸಂಕರಣ ತಳಿಯ ಹಸುಗಳು ಕೂಡ ಸಾಕಷ್ಟು ಇದಾವೆ ನಮ್ಮಲ್ಲಿ. ಇವುಗಳು ಉತ್ಪಾದನೆ ಮಾಡುವಂತ ಗಂಜಲಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಖಂಡಿತವಾಗ್ಲು. ಯಾಕೆ ಗೊತ್ತಿ ನೋಡಿ, ಎಲ್ಲವನ್ನೂ ಇವತ್ತು ದೇಸಿ ಬೇಕು ಅಂತ ಡಿಮ್ಯಾಂಡ್ ಇದೆ. ಸಾಮಾನ್ಯ ಜನಗಳು ಏನಿದೆ, ನಮಗೆ ದೇಸಿ ತರಕಾರಿ ಕೊಡಿ, ದೇಸಿ ತುಪ್ಪ ಕೊಡಿ, ದೇಸಿ ಹಾಲು ಕೊಡಿ, ಮತ್ತೆ ದೇಸಿದು ಹಣ್ಣು ಹಂಪಲುಗಳು ಕೊಡಿ, ಅಂದ್ರೆ ದೇಸಿ ಅಂದ್ರೆ ಸಾವಯವವಾಗಿ ಬೆಳೆದಿರೋದು ಕೊಡಿ, ನಾಟಿ ತಳಿ ಎಲ್ಲವೂ ನಾಟಿ ಬೇಕು. ಆದ್ರೆ ಅದನ್ನ ಬೆಳೆಯೋದಕ್ಕೆ ಆಸಕ್ತಿ ಇಲ್ಲ. ಮತ್ತೆ ಒಂದು ಸರಿ ನಾವು ಅದನ್ನ ದೇಸಿ ಉತ್ಪನ್ನಗಳು ಮಾಡಿದ್ರೆ ಅಲ್ಲಿ ನಮಗೆ ಉತ್ಪಾದನೆ ಕಡಿಮೆ ಇರುತ್ತೆ. ಅಂದ್ರೆ ಈ ಹೈಬ್ರಿಡ್ಸ್ ಅಥವಾ ಸಂಕರಣಗಳು ಕೊಡೋ ಅಷ್ಟು ಉತ್ಪಾದನೆ ಈ ದೇಸಿ ತಳಿಗಳಲ್ಲಿ ಸಿಗೋದಿಲ್ಲ. ಅವಾಗ ರೈತರಿಗೆ ಏನಾಗುತ್ತೆ, ಅವರಿಗೆ ಲಾಭ ಆಗೋದಿಲ್ಲ. ಅದನ್ನ ನಾವು ಮಾರಾಟ ಮಾಡ್ಬೇಕಂದ್ರೆ ರೇಟ್ ಜಾಸ್ತಿ ಆಗುತ್ತೆ, ವೆಚ್ಚ ಜಾಸ್ತಿ ಆಗುತ್ತೆ. ಅದನ್ನ ಕೊಡೋದಕ್ಕೂ ನಾವು ಗ್ರಾಹಕರಾಗಿ ರೆಡಿ ಇರಬೇಕು. ಬರೀ ನಾವು ದೇಸಿ ತಳಿಗಳು ಅಥವಾ ನಾಟಿ ತಳಿಗಳನ್ನ ಕೊಡಿ, ನಾಟಿ ಪದಾರ್ಥ ಕೊಡಿ ಅಂತ ಹೇಳೋದಲ್ಲ, ಆ ಬೆಲೆಗೆ ಕೊಡೋ ರೀತಿಗೆ ನಾವು ಸಹ ರೆಡಿ ಇರಬೇಕು. ಖಂಡಿತವಾಗ್ಲೂ ಸಹ ಸಾಕಷ್ಟು ಅದರಲ್ಲಿ ವ್ಯತ್ಯಾಸಗಳಿದೆ. ಈಗ ನೀವು ದೇಸಿ ತಳಿಗಳಾಗಿರ್ಬೋದು, ಸಂಕರಣ ತಳಿಗಳು, ಒಂದು ಉದಾಹರಣೆ ಹೇಳೋದಾದ್ರೆ ಈಗ ಒಂದು ಇಂಗಾಲ ಅಂತಿರುತ್ತೆ ಅದರಲ್ಲಿ ಕಾರ್ಬನ್ ಅಂತ, ಸಾರಜನಕ ತಗೊಳ್ಳಿ ಇನ್ನೂ ಸುಲಭವಾಗಿರೋದು, ಅಥವಾ ರಂಜಕ ತಗೊಳ್ಳಿ, ಮತ್ತೆ ಪೊಟ್ಯಾಶ್, ಇವುಗಳನ್ನ ಸಾಧಾರಣವಾಗಿ ನಾವು ಮುಖ್ಯ ಪೋಷಕಾಂಶಗಳು ಅಂತ ಕರಿತೀವಿ ನಮ್ಮ ಒಂದು ಕೃಷಿಯಲ್ಲಿ. ಸೊ ಈ ಸಾರಜನಕ ರಂಜಕ ಪೊಟ್ಯಾಶ್ ಈ ನಮ್ಮ ದೇಶಿ ತಳಿಯಲ್ಲಿ ಕೆಲವೊಮ್ಮೆ ಕಡಿಮೆ ಇರುತ್ತೆ, ಕೆಲವೊಮ್ಮೆ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ದೇಶಿ ಹಸುವಿನಲ್ಲಿ ಸಾರಜನಕದ ಪ್ರಮಾಣ ಒಂದು ಗಂಜಲದಲ್ಲಿ 100 ಲೀಟರ್ ಹಾಕಿದಾಗ ನಿಮಗೆ ಕೇವಲ 1.25 ಕೆಜಿ ಅಷ್ಟು ಸಿಗುತ್ತೆ ಸಾರಜನಕ. ಆದ್ರೆ ಸಂಕರಣ ತಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಆದ್ರೆ ರುಚಿ ಮತ್ತೆ ಬೇರೆ ಒಂದು ಪೋಷಕಾಂಶಗಳಲ್ಲಿ ಅಧಿಕವಾಗಿರುತ್ತೆ. ಆದ್ರೆ ಗಂಜಲಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇರೋದು. ಅದೇ ರೀತಿಯಲ್ಲಿ ರಂಜಕ ನೋಡಿ, ಅಲ್ಲಿ ಸಂಕರಣ ತಳಿಯಲ್ಲೂ ಅಲ್ಲೂ ಸ್ವಲ್ಪ ಜಾಸ್ತಿ ಇದೆ, ಆದ್ರೆ ದೇಸಿ ಹಸುವಿನಲ್ಲಿ ಕಡಿಮೆ ಇದೆ. ಮತ್ತೆ ಪೊಟ್ಯಾಶು ಅಷ್ಟೇ, ಸಂಕರಣ ತಳಿಯಲ್ಲಿ 100 ಲೀಟರ್ ಹಾಕಿದಾಗ ನಮಗೆ 1.5% ಸಿಗುತ್ತೆ, ಅಂದ್ರೆ 1.5 ಕೆಜಿ ಅಂತ ಹೇಳ್ತೀವಿ, ಅಥವಾ 1.5 ಲೀಟರ್. ಅದೇ ದೇಸಿ ಹಸುವಿನಲ್ಲಿ 620 ಗ್ರಾಮ್. ಸೊ ಇದರ ಅರ್ಥ ಏನಂದ್ರೆ, ಯಾವುದೇ ಒಂದು ಉತ್ಪನ್ನ ಇರ್ಬೋದು ಅದನ್ನ ನೀವು ಬೆಳೆಯೋದು ಅಥವಾ ಅದನ್ನ ಮಾಡೋ ರೀತಿಯಲ್ಲಿ ಇರುತ್ತೆ. ಈಗ ಭೂಮಿಯಲ್ಲಿ ನೀವು ಯಾವುದೇ ರೀತಿಯಲ್ಲಿ ಗೊಬ್ಬರಗಳು, ಸಾವಯವ ಗೊಬ್ಬರಗಳು ಹಾಕದೆ ಉತ್ಪನ್ನಗಳನ್ನು ಬೆಳೆದಾಗ ಅಲ್ಲಿ ನೀವು ಯಾವುದೇ ರೀತಿಯ ಒಳ್ಳೆ ಪೌಷ್ಟಿಕಾಂಶವನ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಅಥವಾ ಬರೋವಾಗ ಮಾಡೋಕ್ಕಾಗೋದಿಲ್ಲ. ಆದರೆ ನೀವೆಲ್ಲವನ್ನು ಹಾಕಿದಾಗ ಆ ಉತ್ಪನ್ನ ಚೆನ್ನಾಗಿರುತ್ತೆ. ಇಲ್ಲೂ ಅಷ್ಟೇ, ಮೇವಿಗೆ ಹಾಕೋ ಆ ಮೇವು ಇದ್ರ ಮೇಲೂ ಸಹ ಹೋಗುತ್ತೆ. ಸಂಕರಣ ತಳಿಗಳಿಗೆ ಒಳ್ಳೆ ಮೇವು ಪೌಷ್ಟಿಕಾಂಶ ಹಾಕ್ತಾರೆ, ಆದ್ರಿಂದ ಅದರ ಒಂದು ಗಂಜು ಕೂಡ ಗುಣಮಟ್ಟ ಚೆನ್ನಾಗಿರುತ್ತೆ. ಸೊ ಇಲ್ಲೂ ಸಹ ಖಂಡಿತವಾಗ್ಲೂ ಇದೇನು ಕೊನೆ ಒಂದು ವಿಶ್ಲೇಷಣೆ ಅಲ್ಲ, ಇದ್ರೂ ಸಹ ನಾವು ಇಂಪ್ರೂವ್ ಮಾಡ್ಕೋಬಹುದು ಖಂಡಿತವಾಗ್ಲೂ ಸಹ. ಆದ್ರೆ ಮತ್ತೆ ಕ್ವಾಂಟಿಟಿನೂ ಅಷ್ಟೇ, ಹೆಚ್ಚಿನ ಪ್ರಮಾಣ ಏನು ಸಿಗೋದಿಲ್ಲ ದೇಶಿ ಹಸುಗಳಲ್ಲಿ, ಯಾಕಂದ್ರೆ ಅವುಗಳ ತಿನ್ನೋ ಒಂದು ಸಾಮರ್ಥ್ಯನೂ ಕಡಿಮೆ ಇರುತ್ತೆ, ದೇಹದ ಗಾತ್ರನೂ ಕಡಿಮೆ ಇರುತ್ತೆ, ನೀರಿನ ಪ್ರಮಾಣನೂ ಕಡಿಮೆ ಇರುತ್ತೆ. ಆದ್ರೆ ಈ ಎಮ್ಮೆಗಳಲ್ಲೆಲ್ಲ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಹಸುಗಳಲ್ಲೇ ನಾವು ಇದನ್ನು ಸ್ವಲ್ಪ ಕಡಿಮೆ ನೋಡಬಹುದು, ಎಮ್ಮೆಗಳಲ್ಲೇ ಅದರ ಒಂದು ಗಾತ್ರ ಇವೆಲ್ಲ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಆದ್ರೆ ನಾವು ಹಾಕುವ ಆಹಾರದ ಮೇಲೂ ಸಹ ಅದು ಅವಲಂಬನೆ ಆಗಿರುತ್ತೆ. ಅಂದ್ರೆ ಎಮ್ಮೆ ಗಂಜನ್ನು ಕೂಡ ನಾವು ಬಳಸ್ಕೋಬಹುದು ಖಂಡಿತವಾಗ್ಲು, ಯಾವುದೇ ರೀತಿಯ ಗಂಜಲ ಇರ್ಬೋದು, ಎಮ್ಮೆ ಇರ್ಬೋದು, ಹಸು ಇರ್ಬೋದು, ಕತ್ತೆ ಕುರಿದಿರ್ಬೋದು. ಈಗ ಕುರಿಗಳಲ್ಲೂ ಸಹ ನಾವು ಇವತ್ತು ಒಂದು ಸ್ಲೋಪ್ ಪ್ಲಾಟ್ಫಾರ್ಮ್ ಅಂತ ಬಂದಿದೆ. ಸೊ ಅಲ್ಲಿ ಏನಾಗುತ್ತೆ, ಸ್ಲೋಪ್ ಕೊಟ್ಟಾಗ ಇಳಿಜಾರು ಅಂತ ಹೇಳ್ತೀವಿ, ಸೊ ಅದನ್ನ ಓಡಾಡೋದಕ್ಕೆ ಮಾತ್ರ ಸಮವಾಗಿ ಪ್ಲಾಟ್ಫಾರ್ಮ್ ಮಾಡೋದು. ಈ ಗಂಜಲ ಮತ್ತು ಇಕ್ಕೆ ಅಥವಾ ಸಗಣಿ ಬೀಳೋದಕ್ಕೆ ಸ್ಲೋಪ್ಡ್ ಪ್ಲಾಟ್ಫಾರ್ಮ್ ಕೊಡೋದು, ಇಳಿಜಾರು ಕೊಡೋದು. ಸೊ ಕೊಟ್ಟಾಗ ಏನಾಗುತ್ತೆ, ಎಲ್ಲ ಒಂದು ಕಡೆ ಬರುತ್ತೆ. ಸೊ ಆವಾಗ ನಮಗೆ ಗಂಜಲನೂ ಉಪಯೋಗ ಆಗುತ್ತೆ ಮತ್ತೆ ಸಗಣಿನೂ. ಸಾಂಪ್ರದಾಯಿಕವಾಗಿ ಈ ಕುರಿ ಮುಂದೆ ತಡಸ್ತಾರಲ್ಲ, ಹೌದು, ಜಮೀನಲ್ಲಿ ಅಲ್ಲಿ ಕುರಿ ಪಿಚ್ಕೆನೂ ಬೀಳುತ್ತೆ, ಗಂಜು. ಅದು ಸಹ ಇದು ಪೆನ್ನಿಂಗ್ ಅಂತ ಕರಿತೀವಿ ನಾವು, ಅದಕ್ಕೆ ಒಂದ್ ಕಡೆ ಕೂಡಾಕೋದು. ಮೊದ್ಲ ಕಾಲದಲ್ಲಿ ಏನ್ ಮಾಡ್ತಾ ಇದ್ರೆ, ಕುರಿ ಅಥವಾ ಮೇಕೆ ಸಾಕೋರು ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ಮೇವು ಕೊಡೋಕ್ ಆಗೋದಿಲ್ಲ, ಅವುಗಳ ಒಂದ್ 100-200 ಇದ್ರೆ. ಅವಾಗ ಏನ್ ಮಾಡ್ತಾರೆ, ಒಂದ್ ಕಡೆಯಿಂದ ಒಂದೂರಿಂದ ಇನ್ನೊಂದೂರಿಗೆ ಮೇಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದೊಂದ್ ದಿವಸ ಒಂದೊಂದ್ ಊರಲ್ಲಿ ಆಲ್ಟ್ ಮಾಡ್ತಾರೆ. ಅಂದ್ರೆ ಆಲ್ಟ್ ಮಾಡೋವಾಗ್ಲೂ ಸಹ ಏನ್ ಮಾಡ್ತಾ ಇದ್ರು ನಮ್ಮ ಆ ಒಂದು ಹಳ್ಳಿಯವರು, ನಮ್ಮ ಜಮೀನಲ್ಲಿ ಮಾಡಿ, ನಮ್ಮ ಜಮೀನಲ್ಲಿ ಮಾಡಿ ಅಂತ ಕೆಲವರು ಡಿಮ್ಯಾಂಡ್ ಇಡ್ತಾ ಇದ್ರು, ದೊಡ್ಡ ದೊಡ್ಡ ಗೌಡ್ರು ಅಥವಾ ಆ ರೀತಿ ಜಮೀನ್ದಾರರು. ಸೊ ಆವಾಗ ಏನಾಗ್ತಾ ಇತ್ತು, ಅಲ್ಲಿ ಮಾತ್ರ ಅದನ್ನ ನಿಲ್ಲಿಸಿ ಒಂದ್ ಎಕರೆಯಲ್ಲಿ ಆ ಒಂದು ಪೂರ್ತಿ ರಾತ್ರಿ ಇದ್ರೆ, ಸೊ ಆ ಭೂಮಿಯ ಫಲವತ್ತತೆಯನ್ನ ಮಾಡೋದಕ್ಕೆ ಮಾಡ್ತಾ ಇದ್ರು. ಸೊ ಈಗಿನ ಕಾಲದಲ್ಲಿ ಅವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಸೊ ಖಂಡಿತವಾಗ್ಲೂ ಸಹ ಅವಕಾಶಗಳಿದೆ, ಆದ್ರೆ ನಾವು ಮಾಡೋ ಮನಸ್ಥಿತಿ, ನೋಡೋ ಪರಿಸ್ಥಿತಿಗಳು ಸಹ ಬದಲಾಗಬೇಕು ಅಂತ. ಅದು ಸೂಕ್ಷ್ಮಾಣು ಜೀವಿಗಳ ವೃದ್ಧಿಯನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಗಂಜಲದಲ್ಲಿ. ಭೂಮಿಗೆ ಹಾಕಿದಾಗ ಅಥವಾ ಈಗ ಕಾಂಪೋಸ್ಟ್ ತಯಾರು ಮಾಡ್ತೀವಿ, ಅಥವಾ ದ್ರವ ರೂಪದ ಗೊಬ್ಬರಗಳನ್ನ ಮಾಡ್ತೀವಿ ಅಲ್ಲಿ, ಅದಕ್ಕೆ ಒಂದು ಪೋಷಕಾಂಶ ಬೇಕಲ್ಲ. ಸೊ ಆ ಪೋಷಕಾಂಶಗಳನ್ನ ಈ ಗಂಜಲ ಒದಗಿಸುತ್ತೆ. ಅದರಲ್ಲಿ ಏನು ಪೋಷಕಾಂಶಗಳು ಇರೋದಿಲ್ಲ, ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಸೂಕ್ಷ್ಮಾಣುಜೀವಿಗಳೇನು ಇರೋದಿಲ್ಲ, ಪೋಷಕಾಂಶಗಳು ಇರುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಗಂಜಲವನ್ನ ಸಂಗ್ರಹಣೆ ಮಾಡ್ಕೊಳ್ತೀವಲ್ಲ, ಹೌದು, ಯಾವ್ಯಾವ ರೀತಿಯಾಗಿ ಬಳಸ್ಕೋಬಹುದು ಅಂತೀರಿ? ಇದು ನಾನು ಈಗಾಗಲೇ ಹೇಳಿದಾಗೆ, ಗಂಜಲವನ್ನ ಹಲವಾರು ರೀತಿಯಲ್ಲಿ ಬಳಸಬಹುದು. ನೋಡಿ, ಕೆಲವು ರೈತರು ಏನ್ ಮಾಡ್ತಾರೆ, ಗಂಜಲವನ್ನ ಶೇಖರಣೆ ಮಾಡಿ ಒಂದು ವಾರ ಇಟ್ಟು ಅದನ್ನ 1 ಲೀಟರ್ಗೆ ಒಂದು 5 ಲೀಟರ್ 10 ಲೀಟರ್ ನೀರನ್ನ ಮಿಕ್ಸ್ ಮಾಡಿ ನೇರವಾಗಿ ಭೂಮಿಗೆ ಉಪಯೋಗಿಸ್ತಾರೆ. ಇದು ವಾರ್ಷಿಕ ಬೆಳೆಗಳಲ್ಲಿ ಅಷ್ಟಾಗಿ ಇಲ್ಲ, ಯಾಕೆಂದ್ರೆ ನಾನು ನೋಡಿದಾಗ ಈಗ ಮಲೆನಾಡು ಕರಾವಳಿ ಮತ್ತೆ ಎಲ್ಲಿ ನೀರಾವರಿ ಕೃಷಿ ಇದೆ ಅಂತ ಪ್ರದೇಶದಲ್ಲಿ ರೈತರು ಏನ್ ಮಾಡ್ತಾರೆ, ಗಂಜಲವನ್ನ ಶೇಖರಣೆ ಮಾಡಿಬಿಟ್ಟು ಒಂದು ವಾರ 10 ದಿವಸ ಅದನ್ನ ಬಳಸದೆ ಆಮೇಲೆ ಬಳಸ್ತಾರೆ. ಯಾಕಂದ್ರೆ ಯಾವುದೇ ಗಂಜಲವನ್ನ ಅದು ಬಂದ ತಕ್ಷಣ ಬಳಸಿದ್ರೆ ಅದರಲ್ಲಿ ಸ್ವಲ್ಪ ಅಸಿಡಿಕ್ ಅಥವಾ ಆಮ್ಲೆಯ ಅಂಶಗಳು ಜಾಸ್ತಿ ಇರ್ತವೆ, ಖಾರ ಜಾಸ್ತಿ ಇರುತ್ತೆ. ಅದನ್ನ ನೇರವಾಗಿ ಬಳಸೋದ್ರಿಂದ ಅಥವಾ ಫ್ರೆಶ್ ಆಗಿ ಬಳಸೋದ್ರಿಂದ ಭೂಮಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಅದು ಒಂದು ಗುಣ. ಇನ್ನೊಂದು, ಈಗ ಕಾಂಪೋಸ್ಟ್ ಮಾಡ್ತಾರೆ ನಮ್ಮ ರೈತರು. ಸೊ ಅಂತ ಹಂತವಾಗಿ ಏನು ತುಂಬುತ್ತಾರೆ, ಆ ಮಧ್ಯ ಭಾಗದಲ್ಲಿ ಒಂದು 1/2 ಅಡಿ ತುಂಬಿ ಮತ್ತೆ ಗಂಜಲವನ್ನು ಹಾಕೋದು, ಸಗಣಿ ನೀರನ್ನು ಹಾಕೋದು, ಮತ್ತೆ 1/2 ಅಡಿ ತುಂಬಿ ಗಂಜಲ ಮತ್ತು ಸಗಣಿಯನ್ನ ಮಿಕ್ಸ್ ಮಾಡಿ ಅದನ್ನ ಹಾಕೋದು. ಸೊ ಈ ರೀತಿ ಮಾಡೋದ್ರಿಂದ ಕಳೆಯುವಿಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತೆ ಬೇಗ ಆಗುತ್ತೆ. ಸೊ ಇದು ಸಹ ಒಂದು. ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಜೀವಾಮೃತ ಮತ್ತು ಜೈವಿಕ ಜೀವಸಾರ ಮಾಡುವಾಗ ಗಂಜಲ ಬಹಳ ಮುಖ್ಯ. ಸೊ ಉದಾಹರಣೆಗೆ ನಾನು ಒಂದು ಉದಾಹರಣೆಯನ್ನ ಕೊಟ್ಟು ಈ ಗಂಜಲದ ಪ್ರಾಮುಖ್ಯತೆಯನ್ನು ಹೇಳ್ತೀನಿ. ಜೀವಾಮೃತ ಅಂತ ಹೇಳಿ, ಜೀವಾಮೃತವನ್ನ ತಯಾರು ಮಾಡ್ಬೇಕಂದ್ರೆ ನಾವು 200 ಲೀಟರ್ ಮಾಡ್ತೀವಿ ಒಂದು ಸಾರಿ ಮಾಡ್ಬೇಕಂದ್ರೆ. ಅಂದ್ರೆ ಅದನ್ನ ಹೆಚ್ಚಾಗಿ ಮಾಡಬಹುದು. 200 ಲೀಟರ್ ಮಾಡುವಾಗ ಅದರಲ್ಲಿ 10 ಲೀಟರ್ ಗಂಜಲವನ್ನ ಸೇರಿಸಲೇಬೇಕು, 10 ಕೆಜಿ ಸಗಣಿಯನ್ನ ಸೇರಿಸಬೇಕು, 10 ಲೀಟರ್ ಗಂಜಲವನ್ನ ಸೇರಿಸಬೇಕು. ಜೊತೆಗೆ ನಾವು ಈ ಒಂದು ಬೆಲ್ಲವನ್ನ 1-2 ಕೆಜಿ ಮತ್ತೆ ಈ ದ್ವಿದಳ ಧಾನ್ಯದ ಹಿಟ್ಟು ಯಾವ್ದಾದ್ರೂ ಒಂದನ್ನ 2 ಕೆಜಿಯನ್ನ ಸೇರಿಸ್ತೀವಿ. ಅಂದ್ರೆ ಇಲ್ಲಿ ಏನು, ಬರೀ ನೀರಿಗೆ ಸಗಣಿ ಮತ್ತೆ ಬೆಲ್ಲ ಮತ್ತೆ ಹಿಟ್ಟನ್ನ ಸೇರಿಸ್ಬಿಟ್ರೆ ಅದರಲ್ಲಿ ಅಷ್ಟು ಪೋಷಕಾಂಶಗಳು ಇರೋದಿಲ್ಲ, ದ್ವಿಮುಖವಾಗಿ ಹೋಗೋದಿಲ್ಲ ಏನು ಸೂಕ್ಷ್ಮಾಣುಜೀವಿಗಳು. ಗಂಜಲವನ್ನು ಸೇರಿಸೋದ್ರಿಂದ ಗಂಜಲ, ಸಗಣಿ ಮತ್ತೆ ಬೆಲ್ಲ ಮತ್ತೆ ದ್ವಿದಳ ಧಾನ್ಯದ ಪೌಡರ್ ಎಲ್ಲವನ್ನು ಹಾಕಿದಾಗ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ವೃದ್ಧಿ ಬಹಳ ಜಾಸ್ತಿ ಆಗುತ್ತೆ. ಯಾವ ಮಟ್ಟಕ್ಕಾಗುತ್ತಂದ್ರೆ, ಅದನ್ನ ಪ್ರಾರಂಭಿಸಿದ 7 ದಿನದಲ್ಲಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಬಹಳ ಅತಿ ಹೆಚ್ಚು ಇರುತ್ತೆ, ಮತ್ತೆ 9 ದಿವಸ ಆದ್ಮೇಲೆ ಅದು ಕಡಿಮೆ ಆಗುತ್ತಾ ಹೋಗುತ್ತೆ. ಅಂದ್ರೆ ಈ ಗಂಜಲವನ್ನು ಉಪಯೋಗಿಸಿದ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಮತ್ತು ವೃದ್ಧಿ ವೇಗವಾಗಿ ಬೆಳೆದು ಅದರ ಒಂದು ದ್ರವ ರೂಪದ ಗೊಬ್ಬರ ಒಂದು ಬಹಳ ವಿಶೇಷವಾಗಿ ನಮ್ಮ ಒಂದು ಭೂಮಿಗೆ ಉಪಯೋಗಿಸ್ಕೋಬಹುದು. ಇದನ್ನು ಸಹ ಎಲ್ಲ ರೈತರು ಮಾಡಿ ಖಂಡಿತವಾಗ್ಲೂ ಸಹ ಇವತ್ತು ಏನಾದರೂ ನಮ್ಮ ಕೃಷಿಯಲ್ಲಿ, ಸಾವಯವ ಕೃಷಿಯಲ್ಲಿ ಭೂಮಿಯಲ್ಲಿ ಫಲವತ್ತತೆಯನ್ನ ಬಹಳ ವೇಗವಾಗಿ ಮಾಡಬೇಕಂದ್ರೆ ನಾವು ಇವತ್ತು ಜೀವಾಮೃತದ ಒಂದು ತತ್ವವನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಸಹ ನಮ್ಮ ಒಂದು ಜಮೀನುಗಳು ಆರೋಗ್ಯವಾಗಿ, ಫಲಭರಿತವಾಗಿ ಮತ್ತೆ ಸಮೃದ್ಧಿಯ ಬೆಳೆಯನ್ನ ಬೆಳೆಯುವತ್ತ ದಾಪುಗಾಲನ್ನ ಹಾಕಬಹುದು ಅಂತ ಈ ಸಂದರ್ಭದಲ್ಲಿ ನಾನು ರೈತ ಬಾಂಧವರಿಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು, ಗಂಜಲವನ್ನ ಈ ಮರಳಿನ ಜೊತೆ ಮಿಶ್ರ ಮಾಡಿ ಹೌದು, ಅರ್ಕ ಅಂತಂದು ಅದನ್ನು ಕೂಡ ಒಂದ್ ರೀತಿ ಸಾರ್ವಜನಿಕರ ಗೊಬ್ಬರವನ್ನಾಗಿ ಕೂಡ ಉಪಯೋಗಿಸ್ತಾರೆ. ಬಟ್ ಅದು ಏನಾಗುತ್ತೆ ಅಂದ್ರೆ, ನೀವು ಮರಳಲ್ಲಿ ಮಿಕ್ಸ್ ಮಾಡಿದ್ರೆ ಜಾಸ್ತಿ ಗಂಜಲವನ್ನ ನೀವು ಭೂಮಿಗೆ ಕೊಡೋದಕ್ಕೆ ಆಗೋದಿಲ್ಲ. ಆದ್ರೆ ನೀರಿನ ಜೊತೆ ಕೊಟ್ಟಾಗ ಗಂಜಲ ನೇರವಾಗಿ ಭೂಮಿಗೆ ಹೋಗುತ್ತೆ, ಮತ್ತೆ ಜೀವಾಮೃತ ಮತ್ತೆ ಜೈವಿಕ ಜೀವಸಾರ ಘಟಕದಲ್ಲೂ ಸಹ ಗಂಜಲ ಜಾಸ್ತಿ ಹೋಗುತ್ತೆ. ಮತ್ತೆ ಈ ತೆಂಗು, ಬಾಳೆ, ಅಡಿಕೆ ಮತ್ತೆ ಮಾವು ಈ ಗಿಡಗಳಿಗೆ ನೀವು ಹೆಚ್ಚು ಕಡಿಮೆ ಒಂದು 5 ಲೀಟ್ರು ಅಥವಾ 2 ಲೀಟ್ರು ಕನಿಷ್ಠ ಪಕ್ಷ ಅದನ್ನ ನೀರನ್ನ ಮಿಕ್ಸ್ ಮಾಡಿ ಕೊಟ್ರೆ ನೀರಾವರಿಯಾಗಿ ಕೆಲಸ ಮಾಡುತ್ತೆ. ನೀವೇನು ನೀರು ಸಪರೇಟ್ ಆಗಿ ಕೊಡ್ಬೇಕಾಗಿ ರಸಾವರಿ ರೀತಿ. ಸೊ ಈ ಎಲ್ಲ ಅನುಕೂಲಗಳು ಗಂಜಲದಲ್ಲಿ ಇರೋದ್ರಿಂದ ನಾವು ಇವತ್ತು ಬರೀ ಗಂಜಲಕ್ಕೆ ಸೀಮಿತ ಮಾಡಿ, ಯಾಕೆ ಅಂದ್ರೆ ಸಗಣಿನ ಗೊಬ್ಬರ ಮಾಡೋದು, ಕಾಂಪೋಸ್ಟ್ ಮಾಡೋದು, ಎರೆಗೊಬ್ಬರ ಎಲ್ಲರೂ ಗೊತ್ತಿದೆ, ಚಿರಪರಿಚಿತ. ಆದ್ರೆ ಗಂಜಲವನ್ನ ನಾವು ಅದನ್ನ ನೆಗ್ಲೆಕ್ಟ್ ಅಥವಾ ತಾತ್ಸಾರ ಮಾಡಿರೋದ್ರಿಂದ ಖಂಡಿತವಾಗ್ಲೂ ಸಹ ಈಗ ಒಬ್ಬ ರೈತರ ಮನೆಯಲ್ಲಿ ಒಂದು 2 ಹಸುನೋ 5 ಹಸುನೋ ಇದ್ರೆ 30,000 ಲೀಟರ್ ಬಂತು, ಯಾವುದೇ ಗೊಬ್ಬರವನ್ನು ತರೋದೇ ಬೇಕಾಗಿಲ್ಲ ಅವರು, ಅದನ್ನ ಗೊಬ್ಬರ ಸಗಣಿಯನ್ನು ಬಳಸ್ಕೊಂಡ್ರೆ ಆದಾಯಕ್ಕೆ ಉತ್ತಮವಾದ ಮೂಲ ಅಂತ ಹೇಳ್ಬೋದು ರೈತರಿಗೆ. ಒಂದ್ ರೀತಿ ಸಾವಯವ ಪೋಷಕಾಂಶದ ಮೂಲ ಆಗುತ್ತೆ, ಮತ್ತೆ ಕಡಿಮೆ ಖರ್ಚು, ಏನು ಖರ್ಚು ಇರೋದಿಲ್ಲ. ನೀವು ಒಂದು ಬಯೋಡೈಜೆಸ್ಟರ್ ಅಲ್ಲಿ ಒಂದು ಪಂಪ್ ಅಲ್ಲಿ ನೀವು ಅದನ್ನ ಭೂಮಿಗೆ ಕೊಡಬಹುದು, ನೇರವಾಗಿ ಅದನ್ನ ಸೋಸಿ ಕೊಡಬಹುದು. ಹನಿ ನೀರಾವರಿ ಮೂಲಕ ಕೂಡ ಖಂಡಿತವಾಗ್ಲೂ ಹನಿ ನೀರಾವರಿ ಮುಖಾಂತರ ಕೊಡಬಹುದು, ಬಟ್ ಸೋಸಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಗಂಜಲದ ಶೇಖರಣೆ ಮತ್ತು ಬಳಕೆ ಇದರ ಮಹತ್ವದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ MR ಆನಂದ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 83109451225. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 83109451225. ತುಂಬ ಸಂತೋಷ ಡಾಕ್ಟರ್ ಆನಂದ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಗಂಜಲದ ಶೇಖರಣೆ ಮತ್ತು ಇದರ ಬಳಕೆ ಹಾಗೆಯೇ ಇದರ ಮಹತ್ವದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ. ನಮಸ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ನುಸಿ ಎಂಬುದು ಬರಿಗಣ್ಣಿಗೆ ಕಾಣಿಸದೇ ಇರುವಂಥ, ಕೀಟವರ್ಗಕ್ಕೆ ಸೇರಿಸಬಹುದಾದಂಥ ಒಂದು ಅಕಶೇರುಕ ಪ್ರಾಣಿ. ಕೀಟಗಳಂತೆ ಇದಕ್ಕೆ ರೆಕ್ಕೆಗಳಿರೋದಿಲ್ಲ, ಸೂಕ್ಷ್ಮವನ್ನು ಗ್ರಹಿಸುವಂಥ ಮೀಸೆಗಳು ಕೂಡ ಇರೋದಿಲ್ಲ. ಆದರೆ ಕೀಟಗಳಿಗಿಂತ 2 ಕಾಲುಗಳು ಹೆಚ್ಚಾಗಿರ್ತವೆ, ಅಂದರೆ 1 ಜೊತೆ ಕಾಲುಗಳು ಹೆಚ್ಚಾಗಿರ್ತವೆ. ಅಂದರೆ ನುಸಿಗಳು 8 ಕಾಲುಗಳು ಅಥವಾ 4 ಜೊತೆ ಕಾಲುಗಳನ್ನು ಹೊಂದಿರುವಂಥ ಅಷ್ಟಪದಿಗಳು. ಕೀಟಗಳು 6 ಕಾಲುಗಳು ಅಥವಾ 3 ಜೊತೆ ಕಾಲಿರುವಂಥ ಷಟ್ಪದಿಗಳು. ಮುಖ್ಯವಾಗಿ ನಮ್ಮ ರೈತರ ದನಕರು ಮತ್ತು ನಾಯಿಗಳ ರಕ್ತವನ್ನು ಹೀರಿ ಜೀವಿಸುವಂಥ ಉಣ್ಣೆಗಳು ನುಸಿಗಳ ಹತ್ತಿರದ ಸಂಬಂಧಿಗಳು ಅಂತ ಹೇಳ್ಬೋದು. ಸಮೀಪದ ಪ್ರಸರಣಕ್ಕೆ ಅಂದರೆ ಹರಡುವಿಕೆಗೆ ಕಾಲುಗಳನ್ನು ಬಳಸುವಂಥ ನುಸಿಗಳಿಗೆ ಹೆಚ್ಚಿನ ದೂರದ ಹರಡುವಿಕೆಗೆ ಗಾಳಿನೇ ಮುಖ್ಯವಾದಂಥ ಆಧಾರ. ಹೆಚ್ಚಿನ ನುಸಿಗಳ ಜೀವನ ಚಕ್ರ ಕೇವಲ 8-10 ದಿನದಲ್ಲಿ ಪೂರ್ಣವಾಗುತ್ತೆ. ಈ ಸ್ವಲ್ಪ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಟ್ಟೆ ಇಟ್ಟು ನಿಗದಿತ ಕಾಲದಲ್ಲಿ ಸಂತತಿಯನ್ನು ವೃದ್ಧಿಸುವಂಥ ಗುಣವನ್ನು ಹೊಂದಿರೋದೇ ಈ ನುಸಿಗಳ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಇದರಿಂದಾಗಿ ಯಾವುದೇ ಪ್ರಕೃತಿ ದತ್ತವಾದಂಥ ಅಥವಾ ಮಾನವ ಮಾಡುವಂಥ ಒಂದು ಕೃತಕ ನಿಯಂತ್ರಣ ಇಲ್ಲದೇ ಇದ್ದರೆ ನುಸಿಗಳ ಸಂಖ್ಯೆ ಅನಿರ್ದಿಷ್ಟವಾಗಿ ಹೆಚ್ಚುತ್ತಾ ಹೋಗುತ್ತೆ. ವೃದ್ಧಿಗೊಂಡಂಥ ಮತ್ತು ಹೆಚ್ಚಾದಂಥ ನುಸಿಗಳು ಬೆಳೆಗಳಿಂದ ವಿಶೇಷವಾಗಿ ಈ ಹಸಿರು ಸಸ್ಯಗಳಿಂದ ರಸವನ್ನು ಹೀರಿ ಜೀವಿಸ್ತವೆ. ಈ ರಸ ಹೀರೋದು ಜಾಸ್ತಿ ಆದಂತೆ ನುಸಿ ಬಾಧೆಯ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಮುಖ್ಯವಾಗಿ ಗಿಡದ ಬೆಳವಣಿಗೆ, ಹೂವು, ಕಾಯಿ ಮತ್ತು ಹಣ್ಣು ಬಿಡುವಂಥ ಸಾಮರ್ಥ್ಯ ಕುಂಠಿತವಾಗುತ್ತೆ. ಬೆಳೆಯ ಇಳುವರಿ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಸಸ್ಯಗಳನ್ನು ಒಳಗೊಂಡಂತೆ ನೀರು ಮತ್ತು ಇತರ ಜೀವಿಗಳನ್ನು ಕೂಡ ಅವಲಂಬಿಸಿರುವಂಥ ವಿವಿಧ ಬಗೆಯ ನುಸಿಗಳು ನಮ್ಮ ಮಾನವನ ಒಂದು ಸಂಕುಲಕ್ಕೆ ಸಾಕಷ್ಟು ಹಾನಿಕಾರಕ ಕೂಡ ಹೌದು, ಹಾಗೆಯೇ ಇವು ಉಪಯುಕ್ತ ಕೂಡ ಹೌದು ಅಂತ ಹೇಳ್ಬೋದು. ಕೃಷಿಗೆ ಸಂಬಂಧಿಸಿದಂತೆ ರೈತರ ಬೆಳೆಗಳನ್ನು ಬಾಧಿಸುವಂಥ ಈ ಸಸ್ಯಾವಲಂಬಿ ನುಸಿಗಳು ಎಲ್ಲ ರೀತಿಯ ಬೆಳೆಗಳಲ್ಲಿ ಕಾಣಿಸ್ಕೊಳ್ತವೆ. ಅಂದರೆ ಏಕದಳ ಬೆಳೆಗಳಲ್ಲೂ ಕಾಣಿಸ್ಕೊಳ್ತವೆ, ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಕಾಣಿಸ್ಕೊಳ್ತವೆ, ಎಣ್ಣೆ ಕಾಳುಗಳಲ್ಲಿ ಕಾಣಿಸ್ಕೊಳ್ತವೆ, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳು, ಹಣ್ಣಿನ ಬೆಳೆಗಳು, ಅಲಂಕಾರಿಕ ಬೆಳೆಗಳು, ಆರ್ಥಿಕ ಬೆಳೆಗಳು ಅಂದರೆ ಹತ್ತಿ ಆಗ್ಬೋದು, ಕಬ್ಬಾಗ್ಬೋದು, ಇಂತಹ ಬೆಳೆಗಳಲ್ಲೂ ಕೂಡ ಇವು ಕಾಣಿಸ್ಕೊಳ್ತವೆ. ಜೊತೆಗೆ ತೋಟದ ಬೆಳೆಗಳಲ್ಲೂ ಕೂಡ ಇವು ಕಾಣಿಸ್ಕೊಳ್ತವೆ. ಅದರಲ್ಲಿ ಟೀ ಆಗ್ಬೋದು ಅಥವಾ ಸಾಂಬಾರ ಬೆಳೆಗಳಾಗ್ಬೋದು. ಜೊತೆಗೆ ಈ ತೆಂಗು ಮತ್ತು ಅಡಿಕೆಯಲ್ಲೂ ಕೂಡ ಇವು ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಜೊತೆಗೆ ಔಷಧಿ ಬೆಳೆಗಳಿಗೂ ಕೂಡ ಇವು ಹಾನಿ ಮಾಡೋದು ಕಂಡುಬಂದಿದೆ. ಆದ್ದರಿಂದ ನಾವು ಸರಿಯಾದ ಸಮಯದಲ್ಲಿ ಈ ನುಸಿಗಳನ್ನು ನಿಯಂತ್ರಣ ಮಾಡದೇ ಇದ್ದರೆ ಸಾಕಷ್ಟು ಆರ್ಥಿಕ ನಷ್ಟವನ್ನು ನಾವು ಅನುಭವಿಸಬೇಕಾಗತ್ತೆ. ಅಡಿಕೆನಲ್ಲಿ ಕೂಡ ಈ ನುಸಿ ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಈ ಅಡಿಕೆ ಬೆಳೆನಲ್ಲಿ ನುಸಿಯ ಬಾಧೆ ಗರಿಗಳಿಗೆ ಮಾತ್ರ ಮೀಸಲಾಗಿರುತ್ತೆ, ಅಂದರೆ ಕಾಯಿಗಳನ್ನು ಈ ನುಸಿಗಳು ಬಾಧಿಸೋದಿಲ್ಲ. ಇವು ಹೆಚ್ಚಾಗಿ 2-5 ವರ್ಷದ ಚಿಕ್ಕ ಅಡಿಕೆ ಗಿಡಗಳಲ್ಲಿ ಕಾಣಿಸ್ಕೊಳ್ತವೆ. ವಿಶೇಷವಾಗಿ ಗರಿಗಳ ಕೆಳಭಾಗದಲ್ಲಿ ದಟ್ಟ ಕೆಂಪು ಬಣ್ಣದ ಹುಸಿ ಜೇನುನುಸಿಗಳು ಗುಂಪು ಗುಂಪಾಗಿದ್ದು ಎಲೆಯ ರಸವನ್ನು ಹೀರಿ ಹಾನಿ ಮಾಡ್ತವೆ. ಹೆಚ್ಚಿನ ಒಂದು ಬಾಧೆಯಿಂದ ಅಥವಾ ತೊಂದರೆಯಿಂದ ಗರಿಯ ಮೇಲ್ಭಾಗದಲ್ಲಿ ಅಲ್ಲಲ್ಲಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಳ್ಳೋದು ಮುಖ್ಯವಾದ ಲಕ್ಷಣ. ಈ ಬಾಧೆ ಇನ್ನೂ ಜಾಸ್ತಿಯಾದಂತೆ ಮಚ್ಚೆಗಳ ಭಾಗಗಳು ಕೂಡಿಕೊಂಡಂತಾಗಿ ಗರಿಗಳು ಪೂರ್ಣವಾಗಿ ಒಣಗ್ತಾ ಹೋಗ್ತವೆ. ನುಸಿಯ ಬಾಧೆ ಎಲ್ಲ ಗಿಡಗಳಲ್ಲಿ ಕಂಡುಬಂದಾಗ ಗಿಡಗಳಲ್ಲಿ ಒಣಗಿದಂಥ ಗರಿಗಳನ್ನೇ ಹೆಚ್ಚಾಗಿರ್ತವೆ. ಇಡೀ ತೋಟ ಒಂದು ರೀತಿ ಬೆಂಕಿ ತಗಲಿ ಸುಟ್ಟಂತೆ ಕಾಣುತ್ತೆ. ಈ ರೀತಿಯ ನುಸಿ ಬಾಧೆ ಸಾಮಾನ್ಯವಾಗಿ ಬೇಸಿಗೆ ತಿಂಗಳುಗಳಲ್ಲಿ, ಅಂದರೆ ಏಪ್ರಿಲ್ನಿಂದ ಜೂನ್ ತಿಂಗಳವರೆಗೆ ಹೆಚ್ಚಾಗಿ ಕಂಡುಬರುತ್ತೆ. ಮುಂದಿನ ತಿಂಗಳುಗಳಲ್ಲಿ ಮುಂಗಾರು ಮಳೆ ಏನಾದರೂ ಪ್ರಾರಂಭವಾದರೆ ಈ ಒಂದು ನುಸಿ ಬಾಧೆಯ ತೀವ್ರತೆ ಕಡಿಮೆ ಆಗುತ್ತೆ. ಅಲ್ಲದೆ ಈ ನುಸಿ ಪೀಡೆ ಜೊತೆಯಲ್ಲಿ ಭಕ್ಷಕ ಕೀಟವಾಗಿ ಗುಲ್ಗಂಜಿ ಹುಳುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿರ್ತವೆ. ಈ ಭಕ್ಷಕ ಕೀಟ ಒಂದು ಪ್ರಕೃತಿಯ ಕೊಡುಗೆ ಅಂತಲೇ ಹೇಳ್ಬೋದು. ಈ ಪೀಡೆ ನುಸಿಯ ಒಂದು ಸಂಖ್ಯೆಯನ್ನು ಕೂಡ ಇವು ಹತೋಟಿಯಲ್ಲಿಡೋದಕ್ಕೆ ಸಹಕಾರಿಯಾಗಿರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಏಪ್ರಿಲ್ನಿಂದ ಈ ಮೇ ತಿಂಗಳಿನಲ್ಲಿ ಪ್ರಾರಂಭಿಕ ಮುಂಗಾರು ಮಳೆಯಾದರೆ ಅಡಿಕೆ ಗಿಡಗಳಲ್ಲಿ ಈ ನುಸಿಯ ಸಂಖ್ಯೆ ಮತ್ತು ಅದರ ಒಂದು ಬಾಧೆಯ ತೀವ್ರತೆ ಸಾಕಷ್ಟು ಕಡಿಮೆ ಆಗುತ್ತೆ. ಮುಖ್ಯವಾಗಿ ನಾವು ಈ ಅಡಿಕೆ ಬೆಳೆನಲ್ಲಿ ನುಸಿ ಪೀಡೆಯ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಖ್ಯವಾಗಿ ಈ ಹಸಿರು ಗರಿಗಳು ಇಲ್ಲದೆ ಹೋದರೆ ಈ ಒಂದು ಅಡಿಕೆ ಗಿಡಗಳು ಸರಿಯಾಗಿ ಬೆಳವಣಿಗೆಯನ್ನು ಹೊಂದೋದಿಲ್ಲ ಮತ್ತು ಇಳುವರಿಯನ್ನು ಕೊಡೋದಿಲ್ಲ. ಆದ್ದರಿಂದ ನಾವು ಈ ಅಡಿಕೆ ನುಸಿ ಪೀಡೆಯ ನಿಯಂತ್ರಣಕ್ಕಾಗಿ ನೀರಿನಲ್ಲಿ ಬೆರೆಸಬಹುದಾದಂಥ ಗಂಧಕದ ಪುಡಿಯನ್ನು 0.2% ಪ್ರಮಾಣದಲ್ಲಿ ಗರಿಗಳ ಕೆಳಭಾಗಕ್ಕೆ ತಾಗೋ ರೀತಿಯಲ್ಲಿ ಸಿಂಪರಣೆಯನ್ನು ಮಾಡಬೇಕು. ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ನೀರಿನಲ್ಲಿ ಕರಗುವಂಥ ಗಂಧಕದ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ದ್ರವಣ ತಯಾರಿಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. 1 ತಿಂಗಳ ನಂತರದಲ್ಲಿ ನುಸಿಯ ಬಾಧೆಯ ಲಕ್ಷಣಗಳು ಮತ್ತೆ ಕಾಣಿಸ್ಕೊಂಡ್ರೆ, ಜೊತೆಗೆ ಮಳೆಯ ಕೊರತೆ ಏನಾದರೂ ಹೆಚ್ಚಾದಾಗ ಇನ್ನೊಂದು ಸಿಂಪರಣೆಯನ್ನು ಕೊಡಲೇಬೇಕಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಹೊಸ ಮಾದರಿಯ ನುಸಿನಾಶಕಗಳು ಕೂಡ ಮಾರುಕಟ್ಟೆಗೆ ಬಂದಿದ್ದಾವೆ. ಅವ್ಯಾವ್ಯಾವು ಅಂದರೆ ಪ್ರೊಪಾರ್ಗೇಟ್ ಅಂತ ಒಂದು ಬಂದಿದೆ, ಇನ್ನೊಂದು ಫೆನಜಾಕ್ವಿನ್ ಅಂತ ಅಂದು. ಪ್ರೊಪಾರ್ಗೇಟ್ ಆದರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಫೆನಜಾಕ್ವಿನ್ ಆದರೆ ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಷ್ಟು ನಾವು ಬೆರೆಸ್ಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಅಥವಾ ತೋಟಗಾರಿಕಾ ಇಲಾಖೆಯ ತಜ್ಞರನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಕೇಳಿ, ಮಿಷನ್ ಇಂದ್ರಧನುಷ್ ಕುರಿತು ಡಾಕ್ಟರ್ ರಘುನಂದ ಬಿಜಿ ಅವರೊಂದಿಗೆ ಸಂದರ್ಶನ. ಅನಂತರ ಮಣ್ಣು ಪರೀಕ್ಷೆ ಕುರಿತು ಕೃಷಿ ಮಣ್ಣು ತಜ್ಞ ಡಾಕ್ಟರ್ ಹೆಚ್ಆರ್ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕೊನೆಗೆ ಕೃಷಿ ಮಾಹಿತಿ ಕೇಳುವಿರಿ. ನಲ್ಲಿಯಲ್ಲಿ ನೀರು ಸೋರುವುದು, ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ. ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 meters ಅಂದರೆ 612 kHz. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 6:30 ಕೇಳಿ ರಸವಾರ್ತೆ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:02 ಜಾಲಿ ರೆಡ್ ಎಫ್ಎಂ ರೈಬೋ ಸಹ ಪ್ರಸಾರದಲ್ಲಿ. 7:45 ಕನ್ನಡದ ಕವಿಗಳು ಕಡ್ಡ ಅನುಭವ ಮಾತನಾಡುತ್ತಾರೆ ಡಾಕ್ಟರ್ ಗುರುಲಿಂಗ ಕಾಪ್ಸೆ. ಇದು ಧಾರವಾಡ ಕೇಂದ್ರದ ಕೊಡುಗೆ. 9:05 ಕ್ಷಿತಿಜ ಲಿಟ್ರರಿ ಗುರು ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಭಾಗವಹಿಸುವ ಅತಿಥಿ ಸಾಹಿತಿ ಶೂದ್ರ ಶ್ರೀನಿವಾಸ್, ಸಂದರ್ಶಕರು ಸುಬ್ಬು ಹೊಲೆಯಾರ್. 10:05 ಗಾಜಿನ ಗೊಂಬೆ ನಾಟಕ, ಮೂಲ ಇಂಗ್ಲಿಷ್ ಟೆನ್ಸಿ ವಿಲಿಯಮ್ಸ್, ಬಾನುಲಿಗೆ ರಾಜೇಂದ್ರ ಕಾರಂತ್, ನಿರ್ಮಾಣ ಹೆಚ್ಎಸ್ ಸರಸ್ವತಿ. 10:35 ಚಿತ್ರಗೀತೆಗಳು. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಕೇಳಿ ಚಿಂತನ, ಡಾಕ್ಟರ್ ಗುರುದೇವಿ ಹುಲೆಪ್ಪನವರ್ ಮಠ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ. 6:45 ಹೆಲ್ತ್ ಸೂತ್ರ, ಡಾಕ್ಟರ್ HD ಮಂಜುನಾಥ್ ಕುಮಾರ್. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ, ಹಚ್ಚೆ ಒಗ್ಗಡಿನಾಡಲ್ಲೇ ಕನ್ನಡದ ದೀಪ. ಪ್ರಾಯೋಜಕರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು. ಭಾಗವಹಿಸುತ್ತಾರೆ ಡಾಕ್ಟರ್ ಗುರುಲಿಂಗಪ್ಪ ದಬಾಲೆ. 7:45 ನಿತ್ಯ ವಿಜ್ಞಾನ, ಭಾಗವಹಿಸುತ್ತಾರೆ TG ಶ್ರೀನಿಧಿ. ನಿರ್ಮಾಣ ಸುಮಂಗಲ ಎಸ್ ಮುಮ್ಮಿಗಟ್ಟಿ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಬೆಂಗಳೂರು. 7:50 ಚಿತ್ರಗೀತೆಗಳು. 9:05 ಪ್ರಾಯೋಜಿತ ಕಾರ್ಯಕ್ರಮ, ಸುರಕ್ಷಿತ